ಯಾವುದು ಒಳ್ಳೆಯದು ಅದನ್ನು ಈಗಲೇ ಮಾಡಬೇಕು. ಸಾವು ಮನುಷ್ಯನನ್ನು ನುಂಗಿ ಹಾಕುತ್ತದೆ. ಆದ ಕಾರಣ ನಾಳೆ ಮಾಡಬೇಕಾದ ಕೆಲಸವನ್ನು ಇಂದೇ ಮಾಡಿ ಮುಗಿಸು. ಮೃತ್ಯು ಬಂದು ನೋಡಿ ನಿನ್ನ ಕೆಲಸ ಆಯಿತೇ ಇಲ್ಲವೇ ಎಂಬುದನ್ನು ಗಮನಿಸಿ ತನ್ನ ಕೆಲಸ ತಡ ಮಾಡುವುದಿಲ್ಲ. ಹೀಗೆಂದಿದೆ ಮಹಾಭಾರತ. ಆಕಾಶವಾಣಿ ಧಾರವಾಡ. ಕಾರ್ಯಕ್ರಮ ಕೃಷಿ ರಂಗ. ಇಂದು ಅಂತಾರಾಷ್ಟ್ರೀಯ ಯೋಗ ದಿನ. ಈ ದಿನದ ಎಲ್ಲ ಕಾರ್ಯಕ್ರಮಗಳ ಪ್ರಾಯೋಜಕರು ಡಾಕ್ಟರ್ ಕೆಜಿ ಬ್ಯಾಕೋಡಿ, ಶಸ್ತ್ರಚಿಕಿತ್ಸಾ ತಜ್ಞರು, ಸುಶ್ರುತ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ವಿದ್ಯಾನಗರ, ಹುಬ್ಬಳ್ಳಿ. ಯೋಗದಿಂದ ರೋಗ ಮಾಯ. ನಿತ್ಯ ಯೋಗ ಮಾಡಿ ಆರೋಗ್ಯ ಕಾಪಾಡಿಕೊಳ್ಳಿ. ಶುದ್ಧ ತುಪ್ಪದಿಂದ ತಯಾರಾಗಿದೆ ಜನತಾ ಕರದಂಟು. ಡ್ರೈ ಫ್ರೂಟ್ಸ್ ನಲ್ಲಿ ತಯಾರಿಸಲಾದ ಜನತಾ ಕರದಂಟು. ವಾವ್, ಜನತಾ ಕರದಂಟು. ಪ್ರವಾಸಕ್ಕೆ ಉಪವಾಸಕ್ಕೆ ಜನತಾ ಕರದಂಟು ಗೋಕಾಕ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8073688989. ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಧಾರವಾಡ. ಇಲ್ಲಿ ರೆಗ್ಯುಲರ್ ಡಿಪ್ಲೊಮಾ ಇನ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ತರಬೇತಿಗೆ ಅರ್ಜಿಗಳನ್ನು ಕರೆಯಲಾಗಿದೆ. ವಿದ್ಯಾರ್ಹತೆ ಕನಿಷ್ಠ ಎಸ್ಎಸ್ಎಲ್ಸಿಯಲ್ಲಿ ಪಾಸಾಗಿರಬೇಕು. 6 ತಿಂಗಳ ತರಬೇತಿ ಜೊತೆಗೆ ಪ್ರತಿ ತಿಂಗಳು ಶಿಷ್ಯವೇತನ ನೀಡಲಾಗುತ್ತದೆ. ತರಬೇತಿಯ ಅವಧಿ ಇದೇ ಜುಲೈನಿಂದ 30 ಡಿಸೆಂಬರ್ 2025. ಹೆಚ್ಚಿನ ಮಾಹಿತಿಗಾಗಿ ವಿಳಾಸ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್, ಡಾಕ್ಟರ್ ಡಿಜಿ ಶೆಟ್ಟಿ ಎಜುಕೇಶನಲ್ ಸೊಸೈಟಿ, ಕೆಎಂಎಫ್ ಹತ್ತಿರ, ಲಕ್ಕಮ್ಮನಹಳ್ಳಿ, ಧಾರವಾಡ. ದೂರವಾಣಿ ಸಂಖ್ಯೆ 0836 273349. ಈ ಚಶ್ಮಾ ಒಂದು ತೆಲಿಮೈನಿ ಹಾಕೊಳ್ಳಿಲ್ಲ ಅಂದ್ರೆ ಏನು ಕಾಣುದೇ ಇಲ್ಲ. ಅರೆರೆ ಎಂಎಂ ಜೋಶಿ, ಕಣ್ಣಿನ ದವಾಖಾನೆ ಇದ್ದಾಗ ಯಾಕಿಂತ ಸಮಸ್ಯೆ ಇಟ್ಕೊಂಡು ಕಷ್ಟಪಡ್ತೀರಿ? ಉತ್ತರ ಕರ್ನಾಟಕದೊಳಗ ಮೊದಲನೇ ಸಲ ZED ಫೆಮ್ಟೋ ಲೇಸರ್ ಮಷಿನ್ ಈಗ ಧಾರವಾಡದ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯೊಳಗ ಲಭ್ಯ. ಚಶ್ಮಾ ಹಾಕೊಳ್ಳೋದ ಬೇಡ ಅಂದ್ರ ಇಲ್ಲದ ಪರಿಹಾರ. ಈಗ ಯಾವ್ದ ಬ್ಲೇಡು ಹೊಲಿಗೆ ಇಲ್ಲದ ಪಡೀರಿ. ಹೈಟೆಕ್ ಲೇಸರ್ ಕ್ಯಾಟರಾಕ್ಟ್ ಸರ್ಜರಿ ಭೇಟಿ ಕೊಡ್ರಿ. ಎಂಎಂ ಜೋಶಿ ಐ ಹಾಸ್ಪಿಟಲ್, ಓಲ್ಡ್ DSP ಸರ್ಕಲ್, ಸೋಮೇಶ್ವರ ಹೈಟ್ಸ್, PB ರಸ್ತೆ, ಧಾರವಾಡ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ. 3 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ. 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ. SSLC ಪಾಸ್ ಅಥವಾ ಫೇಲ್ ಆದವರಿಗೆ ವೃತ್ತಿ ತರಬೇತಿಗೆ ಬೇಕಾದ ಫೌಂಡೇಶನ್ ಕೋರ್ಸ್ ನಡೆಸಲಾಗುವುದು. ತರಗತಿಗಳು ಆನ್ಲೈನ್ನಲ್ಲೂ ನಡೆಯುತ್ತವೆ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಹಿಂದೆ ಸಂಪರ್ಕಿಸಿ. ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ ಜಿಲ್ಲೆ. ಮೊಬೈಲ್ 9448309994. आसमान में खासी आवाज है, एक ऐसी गूंज जो हर भारतीय के दिल में बसी है। हर बार जब हम वर्दी पहनते हैं तो एक वादा करते हैं इस देश से और हर उस दुश्मन से जो हमारी तरफ देखता है कि हम तैयार हैं, हम यहाँ हैं, और जब तक हम यहाँ हैं आसमान में तिरंगा लहराता रहेगा। भारतीय वायुसेना के आवेदन 2 दिसंबर से 31 दिसंबर तक खुले हैं। रजिस्टर करें और बने भारतीय वायुसेना में अफसर। अधिक जानकारी के लिए लॉग ऑन करें careerairforce.nic.in पर। ಅಸ್ಪೃಶ್ಯತೆಯು ಗುಲಾಮಗಿರಿಗಿಂತ ಕೆಟ್ಟದ್ದು ಮಾತ್ರವಲ್ಲ, ಕ್ರೌರ್ಯದಿಂದಲೂ ಕೂಡಿರುವಂಥದ್ದು. ಡಾಕ್ಟರ್ BR ಅಂಬೇಡ್ಕರ್. ಪ್ರಕಟಣೆ ಡಾಕ್ಟರ್ BR ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಬೆಂಗಳೂರು. ವೆಹಿಕಲ್ ಸರ್ವಿಸ್ ಮಾಡಿಸಿಲ್ಲ,

ಈ ತಳಿಯ ಕೋಳಿಗಳು ಗಾತ್ರದಲ್ಲಿ ಸಣ್ಣವು, ತಿನ್ನುವ ಆಹಾರ ಕಡಿಮೆ, ಇಡುವ ಮೊಟ್ಟೆಗಳ ಗಾತ್ರ ದೊಡ್ಡದು. ಇವು ತಿನ್ನುವ ಆಹಾರದಲ್ಲಿ ಹೆಚ್ಚಿನ ಭಾಗವನ್ನು ಮೊಟ್ಟೆ ಇಡಲು ಬಳಸಿಕೊಳ್ತವೆ. ಸುಮಾರು 18-20 ವಾರಗಳಲ್ಲಿ ಮೊಟ್ಟೆ ಇಡಲು ಪ್ರಾರಂಭ ಮಾಡ್ತವೆ. ವರ್ಷಕ್ಕೆ ಸರಾಸರಿ 300-320 ಮೊಟ್ಟೆ ಇಡಬಲ್ಲವು. ಆಹಾರ ಸಾಮರ್ಥ್ಯ ಪ್ರತಿ 12 ಮೊಟ್ಟೆಗಳಿಗೆ 1.8 ಕಿಲೋಗ್ರಾಂ ಇರುತ್ತೆ. ಮೊಟ್ಟೆ ತಳಿಯ ಮೂಲ ಹೆಸರು ವೈಟ್ ಲೆಗ್ಹಾರ್ನ್. ಮಾರುಕಟ್ಟೆಯಲ್ಲಿ ದೊರೆಯುವಂಥ ಕೆಲವು ಮುಖ್ಯವಾದ ಮೊಟ್ಟೆ ತಳಿಯ ಪ್ರಭೇದಗಳು ಅಂದರೆ ಡಿಕಾಲ್ಬ್, BV 300, ಕೀಸ್ಟೋನ್, ಪುನಾಪರ್ಲ್, HH 280, ಹೈಲೈನ್, ಹೈಸೆಕ್ಸ್, ರಾಣಿ ಶೇವರ್, ಮೈಚಿಕ್ಸ್, ಬೋವಾನ್ಸ್ 300 ಮುಂತಾದವು. ಮಾಂಸದ ತಳಿಗಳು ಮಾಂಸ ಉತ್ಪಾದನೆಗೆ ತಕ್ಕದ್ದಾಗಿವೆ. ಇವುಗಳ ಗಾತ್ರ ದೊಡ್ಡದು, ತೂಕ ಹೆಚ್ಚು, ಮೈಯಲ್ಲಿ ಹೆಚ್ಚು ಮಾಂಸ ಕೂಡಿಸಿಕೊಳ್ಳಲು ಸಾಧ್ಯವಾಗುವಂತೆ ಮೈಕಟ್ಟು ರಚನೆಯಾಗಿರುತ್ತದೆ. ಮಾಂಸ ವಿಶೇಷವಾಗಿ ಎದೆ ಮತ್ತು ತೊಡೆ ಭಾಗಗಳಲ್ಲಿ ಕೂಡಿಕೊಂಡಿರುತ್ತೆ. ಮಾಂಸ ಹೆಚ್ಚು ಮೃದು. ಮಾಂಸಕ್ಕಾಗಿ ಈ ತಳಿಗಳನ್ನೇ ಸಾಕುವುದು ಲಾಭಕರ. ಇವು 6 ವಾರಗಳಲ್ಲಿ 3-3.5 ಕಿಲೋಗ್ರಾಂ ಆಹಾರ ತಿಂದು 1.8-2 ಕಿಲೋಗ್ರಾಂ ತೂಕ ಹೊಂದುತ್ತವೆ. ಆಹಾರ ಸಾಮರ್ಥ್ಯ 1.8 ಇರುತ್ತೆ. ಮಾರುಕಟ್ಟೆಯಲ್ಲಿ ದೊರೆಯುವಂಥ ಮುಖ್ಯ ಮಾಂಸದ ಕೋಳಿ ಪ್ರಭೇದಗಳು ಅಂದರೆ ಕಾಬ್, ರಾಸ್, ಹಬರ್, ಅನಕ್ 40, ಅನಕ್ 2000, ಕೆಗ್ ಬ್ರೋ, ಸ್ಟಾರ್ ಬ್ರೋ, IBT 83, ಲೋಮ್ಯಾನ್ ಮುಂತಾದವು. ಉಭಯ ತಳಿಗಳು ಮಾಂಸದ ಉತ್ಪಾದನೆಗೂ ಮೊಟ್ಟೆ ಉತ್ಪಾದನೆಗೂ ಅನುಕೂಲವಾದ ಕೋಳಿಗಳು. ಇವು ಶ್ರೇಷ್ಠ ಮಟ್ಟದ ಮಾಂಸವನ್ನು ಕೊಡ್ತವೆ, ಹೆಚ್ಚಿಗೆ ಮೊಟ್ಟೆಗಳನ್ನು ಇಡ್ತವೆ. ಇವುಗಳ ಮೊಟ್ಟೆ ಸಾಕಷ್ಟು ದೊಡ್ಡವು. ಇವು ಮೊದಲ ಗರಿ ಉದುರುವವರೆಗೆ ಮೊಟ್ಟೆ ಇಡ್ತವೆ. ಆನಂತರ ಮೊಟ್ಟೆ ಉತ್ಪಾದನೆ ಕಡಿಮೆಯಾಗಿ ಮೈಯಲ್ಲಿ ಮಾಂಸ ಕೊಬ್ಬು ಕೂಡಿಸಿಕೊಂಡು ಮಾಂಸದ ಕೋಳಿಗಳಾಗಿ ಪರಿವರ್ತನೆಯಾಗುತ್ತವೆ. ರೋಡ್ ಐಲೆಂಡ್ ರೆಡ್, ಪ್ಲೈಮತ್ ರಾಕ್, ನ್ಯೂ ಹ್ಯಾಂಪ್ಶೈರ್, ಆಸ್ಟ್ರಲಾರ್, ಆರ್ವಿಂಗ್ಟಾನ್, ಸಸೆಕ್ಸ್ ಮುಂತಾದವು ಉಭಯ ಕೋಳಿ ತಳಿಗಳು. ಇದಲ್ಲದೆ ಸುಧಾರಿತ ಹಿತ್ತಲಲ್ಲಿ ಸಾಕುವಂಥ ತಳಿಗಳು ಅಂತಂದರೆ ಗಿರಿರಾಜ, ಸ್ವರ್ಣಧಾರ, ರಾಜ 2. ಇವು ಹಲವು ತಳಿಗಳ ಸಂಕರಣದಿಂದ ಅಭಿವೃದ್ಧಿಪಡಿಸಿ ಹೊರತರಲಾದಂಥ ವಿಶೇಷ ತಳಿಗಳು. ನೋಡಲು ಜವಾರಿ ಕೋಳಿಯಂತೆ ಹಲವು ಬಣ್ಣಗಳಿಂದ ಕೂಡಿರುವ ಈ ತಳಿಗಳನ್ನು ಹಿತ್ತಲಲ್ಲಿ ಬಿಟ್ಟು ಬೆಳೆಸಬಹುದು. ತತ್ತಿ ಹಾಗೂ ಮಾಂಸದ ಉತ್ಪಾದನೆಯಲ್ಲಿ ಜವಾರಿ ಕೋಳಿಗಿಂತ ಸುಮಾರು 2-3 ಪಟ್ಟು ಹೆಚ್ಚು ಸಾಮರ್ಥ್ಯ ಹೊಂದಿರ್ತವೆ. ಇವು ಯಾವುದೇ ಪ್ರದೇಶ ಇಲ್ಲವೇ ಹವಾಮಾನಕ್ಕೆ ಬಹಳ ಸುಲಭವಾಗಿ ಹೊಂದಿಕೊಳ್ಳುತ್ತವೆ. ಮೊದಲ 3-4 ವಾರಗಳ ತನಕ ಮರಿಗಳ ಸಾಕಾಣಿಕೆ ಬಗ್ಗೆ ಹೆಚ್ಚಿನ ಗಮನ ವಹಿಸಬೇಕು. ಸಾಕಲು ಒಂದು ದಿನದ ಮರಿ ತಂದಾಗ 3-4 ವಾರಗಳವರೆಗೆ ಕೃತಕ ಕಾವು ಕೊಟ್ಟು ಹಾಗೂ ಸ್ವಾಭಾವಿಕ ಶತ್ರುಗಳ ವಿರುದ್ಧ ರಕ್ಷಣೆ ಒದಗಿಸಬೇಕು. 4ನೇ ವಾರದಿಂದ ದಿನದ ಸ್ವಲ್ಪ ಕಾಲ ಮರಿಗಳನ್ನು ಹಿತ್ತಲಲ್ಲಿ ಬಿಟ್ಟು ಕ್ರಮೇಣ ಈ ಅವಧಿಯನ್ನು ಹೆಚ್ಚಿಸಿ ಹೊಸ ಪದ್ಧತಿಗೆ ಹೊಂದಿಕೊಳ್ಳುವಂತೆ ಮಾಡಬೇಕು. ಮರಿಗಳಿಗೆ ಯಾವಾಗಲೂ ಶುದ್ಧವಾದ ನೀರು ಕುಡಿಯಲು ದೊರಕೋ ಹಾಗೆ ನೋಡಿಕೊಳ್ಳಬೇಕು. ಕೃಷಿ ಮಾಹಿತಿ ಕೇಳಿದಿರಿ. ಇನ್ನು ಮುಂದೆ ಕೃಷಿರಂಗದಲ್ಲಿ ಕುಮಟಾ ತಾಲೂಕು ಹೊಲನಗದ್ದೆಯ ಕೃಷ್ಣ ಆರ್ ಭಟ್ ಹಾಗೂ ಸಂಗಡಿಗರಿಂದ ಯಕ್ಷಗಾನ ಮಗದ ವಧೆ. Thank you. ಹಸ್ತಿನಾವತಿಯ ದೊರೆಗಳು ಎನಿಸಿಕೊಂಡಂತಹ ಕೌರವಾದಿಗಳು ನಮಗೆ ದಯಾದಿಗಳು. ಅರ್ಧ ರಾಜ್ಯ ನಮಗೆ ತಮಗೂ ನಿಮಗೂ ಹೊಂದು ಬರೋದಿಲ್ಲ ತಕ್ಕೊಳ್ಳಿ ಅಂತ ಕೊಟ್ಟಿದ್ದು ಇದು ಕಾಂಡವ ಪ್ರಸ್ಥ. ಬರೀ ವನಗಳಿಂದ ಕೂಡಿರತಕ್ಕಂತಹ ಸ್ಥಾನ ಇದನ್ನು ಅರ್ಧ ರಾಜ್ಯ ಅಂತ ಕೊಟ್ಟರು. ಅದನ್ನೇ ನಾವು ಉತ್ತಿ ಬಿತ್ತಿ ಸಂಪದ್ಭರಿತವಾಗಿರ್ತಕ್ಕಂತಹ ದೇಶವನ್ನಾಗಿ ರಚಿಸಿದ್ದೇವೆ. ದೇವಶಿಲ್ಪಿಯಾಗಿರ್ತಕ್ಕಂತಹ ಮಾಯಾ ಬಂದು ನಮ್ಮ ಪುರವನ್ನು ಸಿಂಗರಿಸಿಕೊಟ್ಟಿದ್ದಾನೆ ಸ್ವತಃ. ಹೀಗಿರುವಾಗ ಧರ್ಮದಿಂದಲೂ ಸುಭಿಕ್ಷದಿಂದಲೂ ರಾಜ್ಯವನ್ನು ಆಳ್ತಾ ಇದ್ದರೆ, ಮೊನ್ನೆ ದಿವಸ ನಾರದರು ಬಂದಿದ್ದರು. ದೇವರ್ಷಿಗಳಾದ ನಾರದರ ಮಾತನ್ನು ನಂಬದೇ ಇರಲಿಕ್ಕೆ ಸಾಧ್ಯವೇ? ನಮ್ಮ ತಂದೆಯಾಗಿರ್ತಕ್ಕಂತಹ ಪಾಂಡು ಮಹಾರಾಜನ ಆತ್ಮ ನರಕದಲ್ಲಿ ವಿಲಿ ವಿಲಿ ಒದ್ದಾಡ್ತಾ ಇದೆ, ಸ್ವರ್ಗ ಸಿಗಲಿಲ್ಲ ಅವರಿಗೆ, ಪಿಶಾಚ ವೃತ್ತಿ ನಿವೃತ್ತಿ ಆಗಲಿಲ್ಲ ಅಂತ ಹೇಳಿದರು. ಇದನ್ನು ಕೇಳಿದ ಮೇಲೆ ನಾವು ಪರಮವೀರರು ಅಂತ ಎನಿಸಿಕೊಂಡಂತಹ 5 ಜನ ಮಕ್ಕಳಿದ್ದು ಮಕ್ಕಳಿಲ್ಲದಂತಾಗಿ ಹೋಯಿತೇ? ಈ ದುಃಖ ನನ್ನನ್ನು ಬಾಧಿಸತೊಡಗಿತು. ಆವಾಗ ಅವರನ್ನೇ ಪ್ರಶ್ನೆ ಮಾಡಿದೆ, ಸ್ವಾಮಿ ಇದಕ್ಕೆ ಪರಿಹಾರ ಉಂಟೋ? ಯಾಕೆಂದರೆ ನಾವಿದ್ದೂ ಇಲ್ಲದಂತ ಆಗುವುದು ಬೇಡ, ಅವರಿಗೆ ಸದ್ಗತಿ ಸಿಗಲೇಬೇಕು ಎನ್ನುವುದಾಗಿ ಅವರಲ್ಲಿ ವಿನಂತಿಸಿಕೊಂಡಾಗ ಹೇಳಿದರು, ರಾಯಸ್ವಾಧ್ವರ ಅಂತ ಒಂದು ಆ ಯಜ್ಞವನ್ನು ನೀವು ಮಾಡಿದರೆ ನಿಮ್ಮ ತಂದೆಯವರಿಗೆ ಖಂಡಿತವಾಗಿಯೂ ಸದ್ಗತಿ ಸಿಗ್ತದೆ ಅಂತ ಹೇಳಿದರು. ಕೂಡಲೇ ಸಂಕಲ್ಪ ಮಾಡಿದೆ. ಅದೋ ಭೀಮಾರ್ಜುನರೇ, ನೀವೇನೋ ತೊಳೆ ತಟ್ತೀರಿ ಹೌದು, ಆದರೆ ಈ ಮಖ ನಮಗೆ ಸಾಧ್ಯವೋ ಅಂತ ನನ್ನಷ್ಟಕ್ಕೆ ನಾನು ವಿಚಾರ ಮಾಡ್ತಾ ಇದ್ದೇನೆ. ಯಾಕೆಂದರೆ ಎಂತೆಂತಹ ಬಲಶಾಲಿಗಳಾಗಿರ್ತಕ್ಕಂತಹ ರಾಜರೆಲ್ಲ ಇದ್ದಾರೆ, ಮಾಗದ ಇದ್ದಾನೆ, ಶಿಶುಪಾಲ ಇದ್ದಾನೆ, ಮೊದಲಾದವರನ್ನೆಲ್ಲ ಜಯಿಸುವುದು ನಮಗೆ ಸಾಧ್ಯವೋ? ನೀವೇನೋ ಧೈರ್ಯ ಕೊಡ್ತೀರಿ ಹೌದು, ಆದರೆ ಶ್ರೀಕೃಷ್ಣ ಪರಮಾತ್ಮ ಬರಲೇಬೇಕು, ಅವನ ಅನುಗ್ರಹ ಇಲ್ಲದೆ ಯಾವುದೂ ಆಗೋದಿಲ್ಲ. ಅದಕ್ಕೆ ಇಂದ್ರಸೇನನ್ನು ಅವನಲ್ಲಿಗೆ ಕಳಿಸಿ ಶೀಘ್ರವಾಗಿ ಶ್ರೀಕೃಷ್ಣ ಇಲ್ಲಿಗೆ ಬರುವಂತೆ ಮಾಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ನಾನು. ಅದೋ ಅದೋ ಅದೋ ಕೇವಲ ಸಂಕಲ್ಪ ಮಾತ್ರದಿಂದ ನೆನೆದವರ ಮನದಲ್ಲಿ ಮಿಡಿಯತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮ ಮೈದೋರ್ತಾ ಇದ್ದಾನೆ. ಭವ ಶ್ರೀಹರಿ ನಮೋ ನಮಃ ನಮೋ ನಮಃ. ಒಳ್ಳೇದಾಗ್ಲಿ, ಮುಂದೆ ಕರೆಸ್ಕೊಂಡಿದ್ಯಾಕೆ? ಕರೆಸ್ಕೊಂಡಿದ್ಯಾಕೆ ಅಂತ ಇಂದ್ರಸೇನಿ ನನಗೆ ಸುಲಭವಾಗಿ ವಿಚಾರ ಗೊತ್ತಾಗಿರ್ಲಿಕ್ಕೆ ಬೇಕು. ಹೇಳಿ ಕಳಿಸಿದ್ದೇನು ನಾನು. ನಾರದರ ಹೇಳಿಕೆಯ ಪ್ರಕಾರವಾಗಿ ರಾಜಸೂಯಾಧ್ವರವನ್ನು ಮಾಡಿದರೆ ನಮ್ಮ ಪಿತೃ ಆತ್ಮಕ್ಕೆ ಸದ್ಗತಿ ಸಿಗ್ತದೆ. ಹೀಗಾಗಿ ಎಷ್ಟಂದ್ರು ಪಾಂಡುರಾಜನಿಗೆ ಪಾಂಡುರಾಯ ಮಹಾರಾಜನ ಪ್ರೇತಕ್ಕೆ ನಿವೃತ್ತಿ ಆಗಲಿಲ್ಲ ಅಂತ ಆದರೆ ನಾವು ಇದ್ದು ಏನು ಪ್ರಯೋಜನ ಹೇಳು? ಭಾವ ಅವಸರ ಆಯಿತೋ ಏನೋ, ಸಂಕಲ್ಪ ಮಾಡುವ ಬದಲು ಬರಬಹುದಾದ ವಿಘ್ನಗಳ ಬಗ್ಗೆ ಯೋಚನೆ ಮಾಡಬೇಕೋ ಬೇಡವೋ? ಹೌದು, ಮಾಡಬೇಕು. ಸುತ್ತಮುತ್ತಲಿನ ರಾಜರನ್ನೆಲ್ಲ ಆಗೆದ್ದು ಕಪ್ಪತಂದು ಮಾಡಬೇಕಾದಂಥ ಯಜ್ಞ ಇದು. ಹೌದು, ಯಾರ್ಯಾರನ್ನೂ ಒಪ್ಪಿಸಬಹುದು, ಶಿಶುಪಾಲನನ್ನೂ ಮಾತು ಕೇಳಿಸಬಹುದು, ಆದರೆ ಮಾಗಧ ಇದ್ದಾನಲ್ಲ ಅವನಿಗೆ ಹೆದರಿ ನಾವು ದ್ವಾರಕೆಯನ್ನು ಸಮುದ್ರದ ಮಧ್ಯದಲ್ಲಿ ಕಟ್ಟಿಕೊಂಡು ಎಡಗೈಯಲ್ಲಿ ಜೀವ ಹಿಡಿದು ಬದುಕ್ತಾ ಇದ್ದೇವೆ. ಹೌದು, ಅವನನ್ನು ಮಾತ್ರ ಬಾಯಿ ಕೇಳಿಸ್ಲಿಕ್ಕೆ ಆಗುವುದಿಲ್ಲಪ್ಪ, ಏನು ಮಾಡಬೇಕು? ಅವನನ್ನು ಎದುರಿಸುವವರು ಯಾರು ಆಗುವುದಿಲ್ಲ. ಭಾವ ನೀನೇನೋ ಹೇಳ್ತಿ, ಆದರೆ ನಿನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಪ್ರಪಂಚದಲ್ಲಿ ಎನ್ನುವುದು ನನಗೂ ಗೊತ್ತಿದೆ. ಆದ್ದರಿಂದ ನನಗೆ ಹೇಳೋದು ಒಂದು ಸಂಕಲ್ಪ, ಏನೋ ನಾನು ಮಾಡಿದ್ದೇನೆ, ಆದರೆ ಮುಂದಿನ ಭಾರ ನಿನ್ನದು. ಭಾವ ಮಾಗಧನಿಗೆ ಏನು ಮಾಡಬೇಕು ಈಗ? ಅವನನ್ನು ಎದುರಿಸುವವರು ಯಾರಿದ್ದಾರೆ? ಅದು ಸಮಸ್ಯೆ. ದೇವಾ, ಮಗದನ ವಿಚಾರವನ್ನ ಅಷ್ಟೆಲ್ಲ ಎತ್ತರಕ್ಕೆ ಕೊಂಡೊಯ್ಯುವುದು ಬೇಡ. ಮತ್ತೆ ನಿನ್ನ ಅನುಗ್ರಹ ಹೊಂದಿದ್ರೆ ಇದ್ರೆ ಮಗದನಂತ ಬೇಕಷ್ಟು ರಾಜರು ಬಂದರೂ ಅವರನ್ನು ನಿಗ್ರಹಿಸುವ ಸಾಮರ್ಥ್ಯ ನನ್ನಲ್ಲಿದೆ. ಸಂಪೂರ್ಣ ಅನುಗ್ರಹ ನಿನ್ನದ್ದಿರಬೇಕು. ಹಾಗಿದ್ರೆ ಧರ್ಮರಾಜನಿಗೆ ಮುಂದಿನ ಕಾರ್ಯಪ್ರವೃತ್ತನಾಗಲಿಕ್ಕೆ ಕೇಳ್ಕೊಳ್ಳೋ. ಭಾವ ಭೀಮಾರ್ಜುನರು ಧೈರ್ಯ ಕೊಟ್ಟ ಮೇಲೆ ಇನ್ನು ಹೆದರಿಕೆ ಇಲ್ಲ. ಇಲ್ಲ, ಒಂದು ಕೆಲಸ ಮಾಡು, ನನ್ನ ಮೇಲಿನ ವಿಶ್ವಾಸದಿಂದ ಅವರಿಬ್ಬರನ್ನ ನನ್ನೊಟ್ಟಿಗೆ ಕಳಿಸ್ಕೊಡು. ಇನ್ನು ನನಗೆ ಮಾಗಧನ ಕಥೆ ಮುಗಿಸಿ ನಾವು ಬಂದು ಕಾಣ್ತೇವೆ. ನನಗೆ ಚಿಂತೆ ಇಲ್ಲ. ಜಗೆ ಹರಿದಯದಿ ಮಗದ ಜನಪನನು ಜಯಿಸೆನು ತಾ ಮಧುಸೂದನನ ಹಸ್ತದಲ್ಲಿ ಅನುಜರನು ಕೊಟ್ಟೆಮ್ಮ ರಕ್ಷಿಪುದು. ಕೃಷ್ಣ ಕೃಷ್ಣ ಕೃಷ್ಣ ಇದು ಯಾವಾಗ ನೀನು ಧೈರ್ಯ ಕೊಟ್ಟೆಯೋ ಮತ್ತೆ ನನಗೆ ಇನ್ನೂ ಚಿಂತೆ ಇಲ್ಲ. ಮಖ ಆದ ಹಾಗೆ ಯಾಕೆ ಮಖ ಆಗ್ತದೆಯೋ ಇಲ್ಲೋ ಬಿಡಬೇಕಾಯ್ತೋ ಚಿಂತೆ ಅಂತ ನನಗಿತ್ತು. ಈಗಿಲ್ಲ ಅದು. ಆದ್ರಿಂದ ಇದೋ ಭೀಮಾರ್ಜುನರನ್ನು ನಿನ್ನ ಕೈಗೆ ಒಪ್ಪಿಸಿದ್ದೇನೆ. ಆಗಲಿ, ಇವರನ್ನು ಕರೆದುಕೊಂಡು ಮಾಗದನನ್ನು ಜಯಿಸಿ ಬರಬೇಕು ಅಂತ ಇದು ವೀಳ್ಯವನ್ನು ಕೊಡ್ತಾ ಇದ್ದೇನೆ. ಚಿನ್ನದ ಅರಮಾಣದಲ್ಲಿ ದುರವೀಳ್ಯವನ್ನು ಕೊಟ್ಟಿದ್ದೇನೆ. ಹಾಗಿದ್ರೆ ಬರೋಣ. ಓ, ಗೆದ್ದು ಬನ್ನಿ, ಗೆದ್ದು ಬನ್ನಿ. ದೇವ್ರೇ, ಇದೇ ಗಿರಿವ್ರಜಾಪಟ್ಟಣದ ಗಡಿ. ಅಗೋ, ಅಲ್ಲಿ ಕಾಣುತ್ತಿದೆಯಲ್ಲ ಎತ್ತರವಾದ ಪರ್ವತ, ಅದರ ಮೇಲಕ್ಕೆ ನಾವೀಗ ಹೋಗಬೇಕು. ಹೋಗಬೇಕು ಮೇಲೆ. ಬನ್ನಿ ಬನ್ನಿ. ಶ್ರೀಕೃಷ್ಣ, ಅಲ್ಲ ಇದು ಎಂತ ಅದ್ಭುತ! ಯಾವುದನ್ನು ನೋಡಿ ಕೇಳ್ತಿ? ಅಲ್ಲ, ಇದು ಮೂರು ಇದೆಯಲ್ಲ, ಈ ಬೇರಿಯನ್ನು ನಾವು ಎಂದೂ ಕಂಡರು ಅರಿಯದಂತಹ ಬೇರಿ. ಪರ್ವತದ ಮೇಲೊಂದು ಗುಡ್ಡದ ಹಾಗೆ ಇದೆ. ಹೌದು, ಪರ್ವತದ ಮೇಲೊಂದು ಗುಡ್ಡದ ಹಾಗೆ ಇದೆ. ನಾವು ಇಷ್ಟೆಲ್ಲ ಯುದ್ಧ ಮಾಡಿದ್ರು ಕೂಡ ಇಂಥದ್ದನ್ನ ನೋಡ್ಲಿಲ್ಲ. ಹಾಗಾದ್ರೆ ಇದರ ಮಹತ್ವ ಏನು? ಇದು ಹೇಗೆ ಇಲ್ಲಿಗೆ ಬಂತು? ಇದರ ರಹಸ್ಯ ಏನು ಹೇಳೋದನ್ನ ಸ್ವಲ್ಪ ಹೇಳ್ತೀಯ? ಒಂದು ಚಿಕ್ಕ ಕಥೆ ಉಂಟು ಅದರ ಹಿಂದೆ. ಹೌದಾ? ನುಡಿದು ನರ ಕೇಳು. ರಾಕ್ಷಸ, ಮೂರು ಶಿರಗಳವನಿಗೆ, ಜನರಿಗೆ ಪೀಡೆ ಕೊಡ್ತಾ ಇದ್ದ, ಸಿಟ್ಟಿಗೆದ್ದ ಶಿವ ಅವನ ಶಿರವನ್ನು ಕತ್ತರಿಸಿದ. ಅಷ್ಟಕ್ಕೇ ನಿಲ್ಲಿಲ್ಲ, ಅವನ ತಮ್ಮ ಏರಿ ಬಂದಾಗ ಮಾಶನನ್ನೂ ಸಂಹಾರ ಮಾಡಿ ಇವನ ಶಿರವನ್ನು ಹೀಗೆ ಆಕಾರ ಮಾಡಿ. ಹೌದಾ? ಅದಕ್ಕೆ ಆ ತಮ್ಮನ ಚರ್ಮವನ್ನು ಹೊದಿಕೆಯಾಗಿಟ್ಟು ಇಂಥ ಮೂರು ಭೇರಿಗಳನ್ನು ಮಾಡಿದ. ಮಾಗಧನ ತಪಸ್ಸಿಗೆ ಮೆಚ್ಚಿದ ಶಿವ ಈ ಭೇರಿಯನ್ನು ಅವನಿಗೆ ವರದಾನವಾಗಿ ಕೊಟ್ಟ. ಮಾಗಧನ ಬಲದ ಗುಟ್ಟಿರುವುದೇ ಇದರಲ್ಲಿ. ಎಲ್ಲಿಯವರೆಗೆ ಈ ಭೇರಿ ಇಲ್ಲಿರ್ತದೋ, ವಿರೋಧಿಗಳು ಬಂದ ಕೂಡಲೇ ಅದನ್ನು ತಾನು ತಾಡನ ಮಾಡಿಸ್ತಾನೆ. ಇದರ ತಾಡನ ಕೇಳಿದವರ ಹೃದಯ ಒಡೆದು ಓಡಿ ಹೋಗಬೇಕು, ಮತ್ತೆ ಅವನಿಗೆ ಜಯ. ಹೀಗಾಗಿ ಯಾರೂ ಮಾಗಧನಿಗೆ ವಿರೋಧಿಗಳಿಲ್ಲ ಅಂತಾಗಿದ್ದಾರೆ. ಈ ಭೇರಿಗೆ ಮೊದಲು ಗತಿ ಕಾಣಿಸಬೇಕು. ದೇವ್ರೇ, ಮಾಗದನ ಬಲದ ಗುಟ್ಟು ಈ ಭೇರಿಯಲ್ಲಿದೆ ಅಂತಾದ್ರೆ ಗದಾ ಪ್ರಹಾರದಿಂದಲೇ ಈ ಭೇರಿಯನ್ನು ತುಂಡರಿಸ್ತೇನೆ. ಕಂಪನಕ್ಕೆ ಒಳಗಾಗಿದೆ. ಮಾಗದನ ಲೋಕವೇ ನಡುಗಿ ಹೋಯ್ತಲ್ಲ, ಏನಾಶ್ಚರ್ಯ ಇದು! ಹೌದು ಹೌದು, ವಿರೋಧಿಗಳ ಆಕ್ರಮಣ ಆದರೆ ಆ ವಿರೋಧಿಗಳ ಎದೆಯ ಕಂಪಿಸಬೇಕಾಗಿತ್ತು. ಆದರೆ ಈ ಹೊತ್ತು ನನ್ನ ಹೃದಯ ಕಂಪನಕ್ಕೆ ಒಳಗಾಗಿದೆ, ಕರ್ಣ ಕಳವಳಿಸಿದುದು. ಛೇ, ಏನನ್ನು ನೋಡ್ತಾ ಇದ್ದೇನೆ ನಾನು, ಎಂತೆಂತಹ ಉತ್ಪಾತಗಳು ನಡೆಯುತ್ತಾ ಉಂಟು, ರಕ್ತದ ಮಳೆಯೇ ಸುರಿಯುತ್ತಿರುವ ಹಾಗೆ ಭಾಸವಾಗ್ತಾ ಇದೆಯಲ್ಲ. ಅದೋ ಅದೋ ದರ್ಪಣದಲ್ಲಿ ನೋಡಿದರೆ ನನ್ನ ಮುಖವೇ ನನಗೆ ಕಾಣದೇ ಇದ್ದ ಸ್ಥಿತಿ ಬಂದದೆ. ಯಾರಲ್ಲಿ ವಿಪ್ರರನ್ನು ಬರ ಹೇಳಿ. ರಾಜನ್ ಸ್ವಾಮಿನ್, ಏನಿದು ಅವಸ್ಥೆ? ಹೌದು, ಅದೋ ಅರಮನೆಯದ ಶಿಖರದ ಮೇಲೆ ಹದ್ದು ಕೂತು ಕೂಗ್ತಾ ಇದೆ. ಆಶ್ಚರ್ಯ, ಕಾಗೆಗಳು ಕೂಗ್ತಾ ಇವೆ. ಹೌದು, ಏನಿದ್ರ ಅರ್ಥ? ಕಾಣಬಾರದ್ದನ್ನೆಲ್ಲ ಕಾಣ್ತಾ ಇದ್ದೇನೆ. ಉತ್ಪಾತ. ಈ ಉತ್ಪಾತಕ್ಕೆ ಪರಿಹಾರ ಏನು ಅಂತ ಶೀಘ್ರವಾಗಿ ಹೇಳಬೇಕು. ರಾಜನ್ ಕೇಳಬೇಕು. ಮಾಡು ಅದ್ಭುತ ಶಾಂತಿಯ, ನೀ ಮಾಡು ಅದ್ಭುತ ಶಾಂತಿಯ ಎಂದ ಅವನಿಪಗೆ ಹೇಳಿ ಸ್ವಾಮಿ. ಈ ರಾಜಕ್ಕೂ ಈ ರಾಜನಿಗೂ ಏನೋ ಒಂದು ಅನಿಷ್ಟ ಉಂಟು ಅನ್ನೋದಲ್ಲಿ ಸಂದೇಹವೇ ಇಲ್ಲ. ಸದ್ಯದಲ್ಲೇ ಬರುವಂತ ಅನಿಷ್ಟಕ್ಕಾಗಿ ಪರಿಮಾರ್ಜನಾರ್ಥವಾಗಿ ಅದ್ಭುತವಾದ ಶಾಂತಿಯನ್ನು ನೀನು ವಿರಚಿಸಬೇಕು ಸ್ವಾಮಿ. ಅದ್ಭುತ ಶಾಂತಿಯನ್ನು ಮಾಡಿಸುವವರು ನೀನಾದರೂ. ಹಾ, ವ್ಯವಸ್ಥೆಯನ್ನೆಲ್ಲ ನೀವೇ ಮಾಡಬೇಕು ಶೀಘ್ರವಾಗಿ. ಸೂರ್ಯೋದಯ ಕಾಲಕ್ಕೆ ಎಲ್ಲೆಲ್ಲಿಂದ ಎಲ್ಲೆಲ್ಲಿಂದ ಸಾಧ್ಯವೋ ಕರೆಸೋಣ. ಎಷ್ಟೆಲ್ಲ ಜನ ಬೇಕೋ ಅವರನ್ನೆಲ್ಲ ಕರೆಸಿ, ಏನೆಲ್ಲ ಸಾಂಬಾರುಗಳು ಬೇಕೋ ವ್ಯವಸ್ಥೆ ಮಾಡಿ. ಬ್ರಾಹ್ಮಿ ಮುಹೂರ್ತಕ್ಕೆ ತಾವು ಸಿದ್ಧರಾಗಿ ಸಿದ್ಧರಾಗಿ ಬರ್ತೇನೆ. ಸರಿ. ಹೊರಿ ಭೀಮಾರ್ಜುನ ಭೀಮಾ ಭಾವ, ಅರ್ಜುನ ಭಾವ, ದೊಡ್ಡ ಕೆಲಸ ಮುಗಿಯಿತು, ಮುಂದಿನದ್ದು ಸುಲಭ. ಆದರೆ ನಾವೀಗ ಒಂದು ವೇಷ ಮಾಡಬೇಕು. ಏನದು? ಈ ರೂಪದಲ್ಲಿ ಹೋದರೆ ಪ್ರವೇಶ ಸುಲಭ ಅಲ್ಲ. ವಿರೋಧಿಗಳಿಗೆ ಪ್ರವೇಶಕ್ಕೆ ಬೇಕಾದಷ್ಟು ಅಡೆತಡೆಗಳನ್ನು ನಿರ್ಮಿಸಿದ್ದಾನೆ. ಯಾರಿಗೂ ಸುಲಭವಾಗಿ ಪ್ರವೇಶ ದೊರೆಯಬಹುದಾದದ್ದು ಯೋಚನೆ ಮಾಡಬೇಕು. ಖಂಡಿತಕ್ಕೂ ಈಗ ಇಲ್ಲಿ ಧರೆಯ ಅಮರರಿಗೆ, ದ್ವಿಜರಿಗೆ ಮಾತ್ರ ಸುಲಭದ ಪ್ರವೇಶ. ಏನೋ ಒಂದು ಶಾಂತಿ ನಡೀತಾ ಉಂಟು ಅಲ್ಲಿ. ಆದ್ದರಿಂದ ನಾವು ಅದೇ ವೇಷ ತಾಳಬೇಕು. ನಾವೆಲ್ಲ ಬ್ರಾಹ್ಮಣರಾಗಬೇಕು. ನಾನು ಗುರುವಾಗ್ತೇನೆ, ನೀವು ಶಿಷ್ಯರಾಗಬೇಕು. ಬನ್ನಿ ನನ್ನ ಬೆನ್ನಿಗೆ ಬನ್ನಿ. ಬ್ರಾಹ್ಮಣ ವೇಷದಿಂದಲೇ ಹೋಗಿ. ಓಹೋ, ನಾನಾ ಗೋತ್ರದ ನಾನಾ ಸೂತ್ರದ ದ್ವಿಜರು ಎಲ್ಲೆಲ್ಲಿಂದಲೋ ಧಾವಿಸ್ತಾ ಇದ್ದಾರೆ, ಬಂದಿದ್ದಾರಲ್ಲ ಸಕಾಲಕ್ಕೆ. ಆಹಾ, ಅಧ್ವರ್ಯದಲ್ಲಿ ನಿರತನಾಗಿದ್ದೇನೆ. ಯಥಾಸಾಂಗವಾಗಿ ಏನೆಲ್ಲೋ ಸಾಗಬೇಕೋ ಸ್ವಾಮಿನ್, ಮಂತ್ರವನ್ನು ಪ್ರಾರಂಭಿಸಬಹುದು, ಯಜ್ಞ ಆರಂಭ ಆಗಲಿ. ಆ ಏನಿದು, ಮೂರು ಮೂರ್ತಿಗಳ ಧರೆಗಳಿಗೆ ಬಂದರೋ ಗೊತ್ತಿಲ್ಲ. ಮೂರು ಜನ ಈ ಕಡೆಯಿಂದ, ಯಾವ ಕಡೆಯಿಂದ? ಅಪರದ್ವಾರದಲ್ಲಿ ವಿಪ್ರ ಪ್ರವೇಶ. ಆ ಏನಿದು, ಏನಿದರ ರಹಸ್ಯ? ಏನೇ ಇರಲಿ, ನಾನಂತೂ ಬಂದವರನ್ನು ಸ್ವಾಗತ ಮಾಡಬೇಕಲ್ಲ. ಸ್ವಾಗತ ಮಾಡುವ ಮುಖಮಂಡಲದಿಂದಲೇ ಎದುರಾಗ್ತೇನೆ, ನೋಡೋಣ. ನಸು ನಗುತ್ತಿ ವರ್ಗಳ ಶುಭವ ದಿನತ್ತ ಮೂವರಿಗೂ ಸ್ವಾಗತ. ಯಥಾ ಸ್ಥಾನವನ್ನು ಕಲ್ಪಿಸಿದ್ದೇನೆ. ಸ್ವೀಕರಿಸಿದ್ದೇವೆ. ನನ್ನಷ್ಟಕ್ಕೆ ನಾನು ಆಲೋಚಿಸ್ತಾ ಇದ್ದೇನೆ, ಏನಿದು ವೇಷ ನೋಡಿದರೆ ಗೊತ್ತಾಗ್ತದೆ, ಬ್ರಾಹ್ಮಣ ವೇಷ ಚೆನ್ನಾಗಿ ಉಂಟು. ಆದರೆ ಏನು ಆಶ್ಚರ್ಯ, ಒಂದಕ್ಕೊಂದು ವಿರುದ್ಧವಾದ ಸಂಗತಿಗಳೇ ಕಾಣ್ತಾ ಉಂಟಲ್ಲ. ನೋಡಿದರೆ ಸ್ನಾತಕ ವ್ರತಧಾರಿಗಳ ಹಾಗೆ ಕಾಣ್ತಾರೆ, ಆದರೆ ಬಾಯಲ್ಲಿ ತಾಂಬೂಲವನ್ನು ನೋಡಿದರೆ ಗೃಹಸ್ಥರ ಸಂಕೇತವಾಗಿ ಕಾಣುತ್ತದೆ. ಇಯ್ಯಲ್ಲ, ಓಹೋ ಓಹೋ, ಓ ಉತ್ತರೀಯವನ್ನು ಹಾಗೆಯೇ ಸರಿಸಿ ನೋಡ್ತಾ ಇದ್ದೇನೆ. ಯಜ್ಞೋಪವೀತ, ಇದು ಬ್ರಾಹ್ಮಣರು ಧರಿಸುವ ಯಜ್ಞೋಪವೀತ ಅಲ್ಲ, ಇದು ನಮ್ಮವರು ಧರಿಸುವ ಯಜ್ಞೋಪವೀತವೇ. ಹಾಗೆಯೇ ಅವರನ್ನೆಲ್ಲ ಸ್ಪರ್ಶಿಸ್ತಾ ಸ್ವಾಗತಿಸ್ತಾ ಇದ್ದೇನೆ. ಈ ಭುಜವನ್ನು ದಂಡ್ರೆ ಇದು ಕೋದಂಡವೇ, ದಂಡವೇ, ಇದು ಬ್ರಾಹ್ಮಣರ ಕೈಯಲ್ಲ. ಅಂಗುಷ್ಟವನ್ನು ನೋಡಿದರೆ ಗೊತ್ತಾಗ್ತದಲ್ಲ ಪಾದದ್ದು. ಎಷ್ಟೋ ದಿವಸಗಳಿಂದ ಈ ಬಿಲ್ವಿದ್ಯೆಯನ್ನೇ ಸಾಧಿಸುವ ಮಹಾಶೂರರ ಹಾಗೆಯೇ ಕಾಣ್ತಾ ಇದ್ದಾರೆ. ಹಾಗಾದರೆ ಹೇಗಿದ್ದೀರಿ? ಕೂತ್ಕೊಳ್ಳಿ. ನಿಮಗೇನಾದರೂ ಆಯಾಸ ಪರಿಹಾರಕ್ಕೆ ಬೇಕಾದರೆ ವ್ಯವಸ್ಥೆ ಮಾಡ್ತೇನೆ. ಎಲ್ಲ ಹೇಳ್ತಾ ಮಾತಾಡ್ತಾ ನನ್ನಷ್ಟಕ್ಕೆ ನಾನು ಆಲೋಚನೆ ಮಾಡ್ತಾ ಇದ್ದೇನೆ. ಇಯ್ಯಲ್ಲ, ಇದು ದರಿದ್ರ ವೇಷ ಕಟ್ಟಿಕೊಂಡು ಬಂದ ಇವರು ನನ್ನ ಶತ್ರುಗಳು ಅನ್ನುವುದರಲ್ಲಿ ಯಾವ ಸಂಶಯವೂ ಕಾಣೋದಿಲ್ಲ. ಆದರೆ ವರ್ತಮಾನ ಕಾಲದಲ್ಲಿ ಮಗಧನನ್ನು ವಿರೋಧಿಸುವವರು ಯಾರಿದ್ದಾರೆ ಅಂತ ಆಲೋಚಿಸ್ತಾ ಇದ್ದೇನೆ. ಯಾರಿದ್ದಾರೆ ಈ ಭೂಮಂಡಲದಲ್ಲಿ? ಹೇಳಿ ಕೇಳಿ ಹಸ್ತಿನಾವತಿಯವರು, ಅವರು ಅವರ ರಾಜಕಾರಣವನ್ನೇ ಸುಧಾರಿಸಿಕೊಳ್ಳುವುದಕ್ಕಾಗದೆ ಅವರ ಮನೆಯ ಸಮಸ್ಯೆಯನ್ನೇ ತೀರಿಸಿಕೊಳ್ಳುವಲಾಗದಕ್ಕೆ ಇದ್ದವರು. ಹಾಗಾದರೆ ಯಾದವರು ಹಿಂದೊಮ್ಮೆ ಹಗೆಯಾದವರು, ಅವರೊಳ ತುರುಗಾವವನ ಮಾತೇನು? ಸಕಲ ವಿಧವಾದಂತಹ ಈ ಭೂಮಂಡಲದಲ್ಲಿ ಯಾರ್ಯಾರೆಲ್ಲ ಇದ್ದಾರೋ ಇದ್ದವರನ್ನೆಲ್ಲ ನಾನೇ ಕೆಲವರನ್ನು ಎಳ್ಕೊಂಡು ಬಂದು ಕಟ್ಟಿದ್ದೇನೆ, ಯೂಪಸ್ತಂಭಕ್ಕೆ ಬಂಧಿಸಿ ಕಟ್ಟಿದ್ದೇನೆ. ನಾಳೆ ಮಹಾರುದ್ರನಿಗೆ ಬಲಿಯಾಗಿ ಕೊಟ್ಟು ಅದ್ಭುತವಾದ ಶಕ್ತಿ ಸಾಮರ್ಥ್ಯವನ್ನು ಗಳಿಸಿ ಪ್ರಪಂಚದ ಮುಖಕ್ಕೆ ಮಗಧ ಏನು ಅನ್ನುವುದನ್ನು ತೋರಿಸಿಕೊಡಬೇಕು ಎಂಬ ಏಕೈಕ ಕಾರಣಕ್ಕಾಗಿ. ಹಾಗಿರುವಾಗ ಯಾರಿದ್ದಾರೆ? ಸಾಗರೋಪಾಂತದ ಮಹೇಂದ್ರರು ಭೋಗಿಸಿದ ಮುತ್ತುಗಳು ನಮಗದೊಂದು ಲೆಕ್ಕವೇ ಅಲ್ಲ. ಹಸ್ತಿನಾವತಿಯ ಭೀಷ್ಮರು ಈ ದರಿದ್ರ ವೇಷದಿಂದ ಇಲ್ಲಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ಇದ್ರೆ ಇಂಥದ್ದೆಲ್ಲ ಕುಚೋದ್ಯ ಇದ್ರೆ ಕುಚೋದ್ಯ ಮಾಡಿಯ ಪ್ರಸಿದ್ಧಿ ಪಡೆಯುವ ಒಬ್ಬ ಇದ್ದಾನೆ, ದನ ಕಾಯುವವ ಅವನ. ಯಾರಾದರೆ ಏನು, ಇವರನ್ನೇ ಕೇಳಬೇಕಾಯ್ತಲ್ಲ, ಇವರನ್ನೇ ಕೇಳುವ. ಧರಣಿಯ ಮರವೇಷದಿಂದ ಎಂದನು ಸತ್ಪುರುಷರಾದವರಿಗೆ ತರವೇ ಕಪಟ ಎಂದನು ತ್ವರಿತದೊಳು ಸುರಿ ಸತ್ಪುರುಷರಾದವರಿಗೆ ತರವೇ ಕಪಟ ಎಂದನು ತರವೇ ಕಪಟ ಎಂದನು ಬಂದವರೇ ಬಂದು ಇನ್ನೂ ನಿಂತವರೇ, ಅರ್ಥ ಆಗ್ತದೆ. ನಿಮ್ಮನ್ನು ನೋಡಿದರೆ ಅರ್ಥವಾಗುವ ವಿಷಯ ಇಷ್ಟು. ಸಂಭಾವಿತರ ವೇಷ ಇದು, ಧರಣಿಯ ಮರರ ವೇಷ. ಬ್ರಾಹ್ಮಣ ವೇಷದಲ್ಲಿ ಬಂದಿದ್ದೀರಲ್ಲ. ವೇಷ ವೇಷ ಕಟ್ಟುವಂತಹ ಪರಿಸ್ಥಿತಿ ನಿಮಗೆ ಏನು ಬಂತು? ಓಹೋ, ನಿಜ ವೇಷದಲ್ಲಿ ಬರದೆ ವೇಷ ಮರೆಸಿಕೊಂಡು ಬಂದಿದ್ದೀರಲ್ಲ. ಯಾವ ದೇಶದ ಗುಪ್ತಚರರು ಅಥವಾ ಈ ವೇಷದಲ್ಲಿ ಬಂದರೆ ಸುಲಭವಾಗಿ ಜೀವನ ನಿರ್ವಹಿಸಬಹುದು ಎನ್ನುವ ಕಾರಣಕ್ಕಾಗಿ ಬಂದವರು, ಅಥವಾ ಏನಿದರ ಮರ್ಮ? ಹಾಗೇನಿಲ್ಲಪ್ಪ, ವೈರಿಗಳ ಮನೆ ಪ್ರವೇಶ ಮಾಡುವ ಕ್ರಮವೇ ಹೀಗೆ. ನಾವು ಏನೋ, ನಾವು ನಿಮಗೆ ವಿರೋಧಿಗಳಾದ್ರಿಂದ ಬಂದಿದ್ದೇವೆ ಹೀಗೆ. ನಾನು ನಿಮಗೆ ವಿರೋಧಿ? ಶಿವ ಶಿವ ಶಿವ ಶಿವ ನಿಮಗೆ ನಾವುಗಳೇ, ಶಿವ ಶಿವ ನಿಮಗೆ ನಾವುಗಳೇ, ನಮ್ಮಯ್ಯ ಭವನ ವೈರಿಯ ಗ್ರಹವೇ. ಹೌದೇ, ನಮ ನಿಮಗೇನು ಕಾರಣ ವೈರ ಬಂತೇನೆ, ನಮ ನಿಮಗೇನು ಕಾರಣ ವೈರ ಬಂತೇನೆ, ದಿವಿಜ ವಂದಿತ ನಮಗೆ. ಶಿವ ಶಿವ, ನಿಮಗೆ ನಾನು ವೈರಿಯೇ ಅಲ್ವೋ? ನಮ್ಮಯ ಈ ಭವನ ವೈರಿಯ ಗ್ರಹವೇ. ಹೌದಪ್ಪ. ಹಾಗಾದ್ರೆ ಒಂದು ಕಾರಣ ಇರಬೇಕಲ್ಲ. ವೈರಕ್ಕೆ ಯಾವುದೋ ಒಂದು ಕಾರಣ ಇರಬೇಕು. ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ತಪ್ಪಿ ನಡೆದಿದ್ದೇನೋ, ಅಥವಾ ನಿಮ್ಮ ರಾಜ್ಯ ಅಪಹರಣದಲ್ಲಿ ನಾನು ಭಾಗಿಯಾಗಿದ್ದೇನೋ, ಏನೋ ಒಂದು ಕಾರಣ ಇರಬೇಕಲ್ಲ. ಕೇಳೋಣ ಕೇಳೋಣ, ಆದಷ್ಟು ತೀವ್ರತರವಾಗಿ ಹೇಳಬೇಕು ನೀವು. ದಿವಿಜ ವಂದಿತ ದೇವನು ಬಳಿಕೆಂದ ಅವಗೆನ ಅಸುರಹರನು, ಬಳಿಕೆಂದ ಅವಗೆನ ಅಸುರಹರನು, ಪವನ ಸುತ ನಿಮ ಭೀಮನು ಇವ ಪಾರ್ಥ ಕೊಡು ನಮಗೊಬ್ಬರಿಗೆ ದೊರವನು. ದೇವತೆಗಳು ನಮಸ್ಕಾರ ಮಾಡುವಂತ ದೇವ ನಾನು, ಅಸುರರಿಗೆ ಮಾತ್ರ ವೈರಿ. ಹೌದಾ? ಕೃಷ್ಣ ಅನ್ನುವುದು ನನ್ನ ಹೆಸರು, ನಿಮಗೆ ಪರಿಚಯ ಇಲ್ವೇನೋ ಅಜ್ಜ? ನೀನೇ ನಾನೇ ಕೃಷ್ಣ. ಈಗ ಈಗ ಇವ ವೃಕೋದರ ಭೀಮ ಭೀಮಸೇನ ತ್ರಿಲೋಕ ವಿಜಯಿ ಅರ್ಜುನ. ಕೇಳಿದ್ರೆ ಏನ್ರೋ, ಇವ ಯಾರು ಅಲ್ಲ, ಇವ ನಮ್ಮಲ್ಲಿ ಒಬ್ಬರಿಗೆ ಯುದ್ಧ ಕೊಟ್ರೆ ಸಾಕು ನೀನು. ಅಬ್ಬಬ್ಬಬ್ಬ, ಎಷ್ಟು ತಯಾರಾಗಿದ್ದಾನೆ ನಮ್ಮ ಹುಡುಗ. ಭೀಮಾ ಪಾರ್ಥ ಗೋವಳರು ಮಾನಯುತರಲ್ಲವರ ಮಾತಿರಲಿ, ಗೋವಳರು ಮಾನಯುತರಲ್ಲವರ ಮಾತಿರಲಿ, ನೀವೀರು ರಾಜಸುತರು ಸಾವ ಬಯಸುವೆನೊಡನೆ ಬಂದು ಕೆಟ್ಟಿರಿ ಎಂದ ದೇವಪತಿ ಜಾತ ಭೀಮರಲಿ. ಅಯ್ಯ ಮಕ್ಕಳೇ, ಹೇಳಿ ಕೇಳಿ ನಮ್ಮ ಜಾತಿಯಲ್ಲಿ ಬಹಳ ಮೇಲ್ಪಂಕ್ತಿಯಲ್ಲಿ ಬೆಳೆಯಬೇಕಾದ ಹುಡುಗರು ನೀವು. ನಿಮ್ಮನ್ನೆಲ್ಲ ಮಾನಯುತರು ಅಂತ ಗಣಿಸ್ತೇವೆ ನಾವು. ಅವನ ಸುದ್ದಿ ಬಿಡುವ, ಬಂದಾಗಲೇ ಹಾಗೊಂದು ತರ್ಕಿಸಿದ್ದೆ. 16,000 ಬಾರಿ ಕಣ್ಣನ್ನ ಆಚೆ ಈಚೆ ಆಚೆ ಈಚೆ ತೀರಿಸ್ತಾ ಇದ್ದಾನವ, ಅರ್ಥ ಆಗ್ತದೆ ನನಗೆ. ಅವನಿಗಂತೂ ಮಾನ ಮರ್ಯಾದೆ ಇಲ್ಲ. ನೀವಿಬ್ಬರು ಅವನ ಜೊತೆಗೆ ಬಂದ್ರಲ್ಲ, ಸಾವನ್ನೇ ಬಯಸಿ ಬಂದ್ರಲ್ಲ, ಸಾವ ಬಯಸುವನೊಡನೆ ಬಂದು ಕೆಟ್ಟಿರಿ. ಏನು, 3 ಜನ ಯುದ್ಧ ಮಾಡುವವರು, ಅವ ಓಟಕ್ಕೆ ವೀರ, ಅವ ದಾರಿಯಲ್ಲುಂಟು ಅಂತ ನೋಡಿಕೊಂಡೇ ಬಂದಿದ್ದಾನೆ. ಅವ ನಿಮ್ಮನ್ನ ಮುಂದು ಮಾಡಿ ಅವ ಓಡಿ ಹೋದಾನು. ಈವರೆಗೆ ಅವನ ಬದುಕಿನ ಸ್ಥಿತಿ ಇದ್ದದ್ದು ಹಾಗೆ. ಆದ್ದರಿಂದ ನಾನು ಹೇಳೋದು, ನೀವು ಯಾಕೆ ಸಾಯ್ಬೇಕು? ಅವನು ಮಾತು ಕೇಳಿ ಬಂದಿದ್ದರಲ್ಲ. ಛೇ ಛೇ, ಎಲ್ಲ ಮಗದ ಕೇಳು, ಭೀಮ ಮುಳಿದೊತ್ತಿದರು ಕೇವಲವೋ ಮಗದ, ಕೇವಲ ನಿನ್ನ ಪರಾಕ್ರಮದ ಕುರಿತಾಗಿ ಇಷ್ಟು ಹೊತ್ತಿನವರೆಗೆ ವಿವರಣೆಯನ್ನು ನೀಡಿದ್ದಿ. ಹಾಗೆಲ್ಲ ನಮ್ಮ ಜೊತೆಯಲ್ಲಿ ಬಂದಂತಹ ಕೃಷ್ಣನನ್ನು ಅವಮಾನ ಮಾಡಿದ್ದಿ, ನಮ್ಮನ್ನು ಅವಮಾನ ಮಾಡುತ್ತಾ ಇದ್ದಿ. ನೀನು ತಂದ ಯಾವ ಬಿಲ್ಬಾಣಗಳ ಅಗತ್ಯವೂ ನನಗಿಲ್ಲ. ಈಗ ಕೇವಲ ನನ್ನ ಎರಡು ಭುಜಗಳಿಂದಲೇ ನಿನ್ನ ಎದುರಿಸುತ್ತೇನೆ.